ವೀಕ್ಷಣಾ ಪ್ರಶಸ್ತಿ. ಮತ್ತು ಗೋವಾದ ಪಣಜಿಯಲ್ಲಿ 52ನೇ ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಾರವಾರ. ಕೆಳಗರೆ ಗಮನಿಸಿ, ನಾಳೆ ಮುಂಜಾನೆ 7:15 ಕವಿ ಸಮಯ. ಭಾಗವಹಿಸುತ್ತಾರೆ ಕವಿ ನಾಗರಾಜ ಹೆಗಡೆ ಹಾಗೂ ಕವಯತ್ರಿ ಯಮುನಾ ಗಾಂವ್ಕರ್. ಪ್ರಸ್ತುತಿ ಎಚ್ಬಿ ರಾಮಡಿಗಿ. ನಾಳೆ ಮುಂಜಾನೆ 9:00 ಕರೆಗೊಂದು ಗೀತೆ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ರೈತ ಬಾಂಧವರಿಗೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವೈಜ್ಞಾನಿಕ ಪದ್ಧತಿಯಲ್ಲಿ ನೀರಿನ ಸಂಗ್ರಹಣಾ ವಿಧಾನ, ಈ ಕುರಿತು ಜಲ ಮತ್ತು ನೆಲ ನಿರ್ವಹಣಾ ಸಂಸ್ಥೆಯ ನಿರ್ದೇಶಕರಾದ ರಾಜೇಂದ್ರ ಭೋದ್ದಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಿಗಿ. ಕೇಳುಗರೆ, ಈಗ ನಮ್ಮ ಜೊತೆಯಲ್ಲಿ ಡಾಕ್ಟರ್ ರಾಜೇಂದ್ರ ಭೋದ್ದಾರ್ ಅವರಿದ್ದಾರೆ. ಇವರು ನಮ್ಮ ಧಾರವಾಡದಲ್ಲಿರ್ತಕ್ಕಂಥ ಜಲ ಮತ್ತು ನೆಲ ನಿರ್ವಹಣಾ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಮಳೆಗಾಲ ಪ್ರಾರಂಭ ಆಗುವಂತಹ ಸಂದರ್ಭ, ರೈತರಾಗಿರ್ಬಹುದು ಅಥವಾ ಸಾರ್ವಜನಿಕರಾಗಿರ್ಬಹುದು, ಯಾರೇ ಆಗಲಿ, ಮಳೆ ಬಂದಾಗ ಒಂದು ಸ್ವಲ್ಪ ನೀರನ್ನು ಸಂಗ್ರಹಿಸಿ ಇಟ್ಕೊಳ್ಳೋಣ, ಕೂಡಿ ಇಟ್ಕೊಳ್ಳೋಣ ಅನ್ನುವಂಥ ನಿಟ್ಟಿನೊಳಗೆ ಆಲೋಚನೆ ಮಾಡ್ತಾ ಇರ್ತಾರೆ. ಈಗ ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರು ವೈಜ್ಞಾನಿಕವಾಗಿ ಮತ್ತು ಸಾಧ್ಯತೆ ಇರುವ ಕಡೆ ಯಾವ್ಯಾವ ರೀತಿಯಾಗಿ ನೀರಿನ ಸಂಗ್ರಹಣೆ ಮಾಡಬೇಕು, ಎಲ್ಲೆಲ್ಲಿ ಏನೇನು ಸಾಧ್ಯತೆಗಳು ಇದಾವು ಅನ್ನುವಂಥ ನಿಟ್ಟಿನೊಳಗೆ ನಮಗೆ ಮಾಹಿತಿಯನ್ನು ಕೊಡ್ತಾರೆ. ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ತೆ ಸರ್. ನಮಸ್ತೆ ಸರ್. ಈಗ ಜಲ ಮತ್ತು ನೆಲ ನಿರ್ವಹಣಾ ಸಂಸ್ಥೆ ಇದೆ ವಾಲ್ಮಿ, ಆ ಸಂಸ್ಥೆ ಬಗ್ಗೆ ತಾವೊಂದು ಎರಡು ಮಾತು ಹೇಳ್ತೀರಿ ಸರ್? ಧನ್ಯವಾದಗಳು ರಾಮಗಿ ಸಾಹೇಬ್ರೆ. ಒಂದು, ನಮ್ಮ ಸುದೈವ ಕರ್ನಾಟಕ ರಾಜ್ಯ ಸರ್ಕಾರ 1985 ಒಂದು ಮುಂದಾಲೋಚನೆಯಿಂದ ನಮ್ಮ ಭೀಮರಾಯನ ಗುಡಿಯಲ್ಲಿ ಜಲ ಮತ್ತು ನೆಲ ನಿರ್ವಹಣೆ ಸಂಸ್ಥೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ವಾಟರ್ ಅಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್, ಅದನ್ನ ಶಾರ್ಟ್ ಫಾರ್ಮ್ ಆಗಿ ವಾಲ್ಮಿ ಅಂತ ಹೇಳ್ತಾರೆ, ಇದನ್ನ ಪ್ರಾರಂಭ ಮಾಡಿದ್ರು. ಮುಂದಾಲೋಚನೆ ಏನಪ್ಪಾ ಅಂದ್ರೆ, ಮುಂಬರುವ ದಿನಗಳಲ್ಲಿ ನೀರಿನ ಸಂಕಷ್ಟ ಬಂದಾಗ ಮತ್ತು ವಿಶೇಷವಾಗಿ ನಮ್ಮ ಅಣೆಕಟ್ಟುಗಳಿಂದ ನೀರಿನ ನಿರ್ವಹಣೆ ಪ್ರಾರಂಭ ಆದಾಗ ಜನಸಾಮಾನ್ಯರಿಗೆ, ರೈತರಿಗೆ, ಇಂಜಿನಿಯರ್ಗಳಿಗೆ, ಅಧಿಕಾರಿಗಳಿಗೆ ಈ ರೀತಿಯ ಒಂದು ಸಾಮರ್ಥ್ಯ ವರ್ಧನೆಗಾಗಿ ನೀರು ಮತ್ತು ಮಣ್ಣು ಈ ಎರಡು ಮುಖ್ಯವಾದ ಅಮೂಲ್ಯ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ, ಸದ್ಬಳಕೆ, ನಿರ್ವಹಣೆ ಕುರಿತು ತರಬೇತಿ ನೀಡುವಂತಹ ಒಂದು ಅತ್ಯಂತ ಉತ್ಕೃಷ್ಟ ಮಟ್ಟದ ಸಂಸ್ಥೆಯನ್ನ ಪ್ರಾರಂಭಿಸಿದರು. ಮುಂದೆ ಅದು ಅನೇಕ ಕಾರಣಗಳಿಗಾಗಿ ಮತ್ತು ಒಂದು ಸ್ಥಳ ಅನುಕೂಲತೆಗಳನ್ನು ನೋಡಿಕೊಂಡು 86 ಧಾರವಾಡಕ್ಕೆ ಸ್ಥಳಾಂತರ ಆಯಿತು. ಇದೀಗ ಧಾರವಾಡ ಪಟ್ಟಣದಿಂದ, ಧಾರವಾಡದಿಂದ ಬೆಳಗಾವಿಗೆ ಹೋಗುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 14 ಸ್ಥಾಪನೆಯಾಗಿದೆ. ವಿಶಾಲವಾದ ಆವರಣ, ಸುಮಾರು 137 ಭೂಮಿ ಇದೆ, 200 ಕಟ್ಟಡಗಳಿದಾವೆ. ಅಲ್ಲಿ ನಮ್ಮ ಆಡಳಿತ ಕಟ್ಟಡ, ವರ್ಗ ಕೋಣೆಗಳು, ನಮ್ಮ ತರಬೇತಿದಾರರಿಗೆ ವಸತಿ ಗೃಹಗಳು, ಎಲ್ಲ ಮಾದರಿಯಾಗುವಂತ ಒಂದು ವಿಶಿಷ್ಟ ಅವಕಾಶಗಳನ್ನ ಸವಲತ್ತುಗಳನ್ನ ಇಲ್ಲಿ ಮೂಲಭೂತ ಸೌಕರ್ಯಗಳನ್ನ ಮಾಡಿದ್ದಾರೆ. ಸಂಸ್ಥೆಯ ಮೂಲ ಉದ್ದೇಶ ಅಂದ್ರೆ ಸಮಾಜದ ವಿವಿಧ ಸ್ತರದ ಜನರಿಗೆ, ವಿದ್ಯಾರ್ಥಿಗಳಿರ್ಬೋದು, ರೈತರಿರ್ಬೋದು, ಅಧಿಕಾರಿಗಳು, ಎಂಜಿನಿಯರ್ಗಳು, ಇವರೆಲ್ಲರಲ್ಲಿ ಜಲಜಾಗೃತಿ ಮೂಡಿಸಬೇಕು, ನೀರಿನ ಸಮರ್ಪಕ ಬಳಕೆ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಗಿದೆ. ಇಲ್ಲಿ ನಾವು ತರಬೇತಿಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ. ಬೆಳೆ, ನೆಲ ಮತ್ತು ನೀರು ಇವುಗಳ ಸಂಯೋಜನೆಯಲ್ಲಿ ಪ್ರಾತ್ಯಕ್ಷತೆಗಳನ್ನು ಮಾಡ್ತಾ ಇದೀವಿ, ಸಂಶೋಧನೆಗಳನ್ನು ಮಾಡ್ತಾ ಇದ್ದೀವಿ, ಆ ಸಂಶೋಧನೆಗಳನ್ನ ರೈತ ವರ್ಗಕ್ಕೆ ತಿಳಿಸಿಕೊಡ್ತಿದ್ದೀವಿ. ಜೊತೆಗೆ ಅಗಾಧ ಪ್ರಮಾಣದಲ್ಲಿ ನಾವು ಸಾಹಿತ್ಯವನ್ನು ಸೃಷ್ಟಿ ಮಾಡಿದೀವಿ ಕನ್ನಡ ಭಾಷೆಯಲ್ಲಿ ಮಾಡಿ. ಜಲ ನೆಲ, ಜಲ ಸಂಕಷ್ಟ ಅಂದ್ರೆ ಏನು, ಹವಾಮಾನ ವೈಪರೀತ್ಯ ಇತ್ಯಾದಿ, ಮತ್ತೆ ವಿಶೇಷವಾಗಿ ನಮ್ಮ ನೀರಾವರಿ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಬರ್ತಕ್ಕಂಥ ನೀರು ಬಳಕೆದಾರರ ಸಹಕಾರ ಸಂಘಗಳ ಪುನಶ್ಚೇತನಕ್ಕಾಗಿ ಅವುಗಳಿಗೆ ಕೂಡ ಸಾಹಿತ್ಯ ಕಾಯ್ದೆಗಳು, ರೀತಿ ನೀತಿ ನಿಯಮಗಳನ್ನ ಮಾಡಿ ಈ ಸಾಹಿತ್ಯವನ್ನು ಸೃಷ್ಟಿ ಮಾಡಿ ನಾವು ಅದನ್ನು ಕೂಡ ಪ್ರಚಾರ ಮಾಡ್ತೇವೆ. ಒಟ್ಟಾರೆ ಈ ವಾಲ್ಮೀಕಿ ಪ್ರಯತ್ನದ ಮೂಲಕ